ಜನಿಸಿದೆ ನಿನ್ನಯ ಮಡಿಲಿನಲ್ಲಿ, ದೊಡ್ಡವನಾದೆ ವಾತ್ಸಲ್ಯದಲ್ಲಿ, ಜನಿಸಿದೆ ನಿನ್ನಯ ಮಡಿಲಿನಲ್ಲಿ, ದೊಡ್ಡವನಾದೆ ವಾತ್ಸಲ್ಯದಲ್ಲಿ, ನಾನೆಲ್ಲಿದ್ದರೂ ನೆನೆಸುವೆ ನಿನ್ನ ಸುಂದರ ನಾಡಿನ ವನಸಿರಿಯನ್ನ, ನಾನೋಡಿ ನಲಿಯುವ ಕಾರವಾರ ಓ ಕಾರವಾರ ಕಡಲಿನ ತೀರ, ನಾನೋಡಿ ನಲಿಯುವ ಕಾರವಾರ ಸೋದರ ಪ್ರೀತಿಯ ಹರಡುವೆನು, ಕಲಿತನ ಕೀರ್ತಿಯ ಬೆಳೆಸುವೆನು, ಸೋದರ ಪ್ರೀತಿಯ ಹರಡುವೆನು, ಕಲಿತನ ಕೀರ್ತಿಯ ಬೆಳೆಸುವೆನು, ನಿಶ್ಚಲ ಸ್ನೇಹವ ತಿಳಿಸುವೆನು, ಹುಟ್ಟಿದ ನಾಡಿನ ಹೆಸರುಳಿಸುವೆನು, ನಾನೋಡಿ ನಲಿಯುವ ಕಾರವಾರ ಓ ಕಾರವಾರ ಕಡಲಿನ. ಪ್ರೀತಿ ಕೇಳುಗರೆ, ಈ ರಾತ್ರಿ 7:45 ಮಾತಾಡ್ ಮಾತಾಡ್ ಕನ್ನಡ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೂರವಾಣಿ ಸಂಖ್ಯೆಗಳು 2210000 or 2000093 ಎಸ್ಟಿ ಕ್ರಮಾಂಕ 08394 ತಪ್ಪದೆ ಕೇಳಿ ಆಲಿಸಿ ಭಾಗವಹಿಸಿ. ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ ಈ ರಾತ್ರಿ 7:45 ಮಾತಾಡ್ ಮಾತಾಡ್ ಕನ್ನಡ. ಪ್ರೀತಿಯ ಕೇಳುಗರೆ, ಪ್ರೇಕ್ಷಣೀಯ ಸ್ಥಳಗಳು, ಪ್ರವಾಸಿ ತಾಣಗಳು, ನದಿಗಳ ತವರೂರು, ಶಿಲ್ಪಕಲೆಗಳ ಬೀಡು ನಮ್ಮ ಈ ದೇಶ. ಬೇಲೂರು ಹಳೆಬೀಡು ಹೇಗೋ ಹಾಗೇನೆ ಅಜಂತಾ ಎಲ್ಲೋರ ಗುಹಾಂತರ ದೇವಾಲಯಗಳು, ಐತಿಹಾಸಿಕ ಪ್ರವಾಸಿ ತಾಣಗಳು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಹಾಗಿದ್ರೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬನ್ನಿ, ನೆನಪಿರಲಿ ಚಿತ್ರದಿಂದ ಆದ ಒಂದು ಸುಮಧುರವಾದಂತಹ ಗೀತೆ. ಅಜಂತಾ ಎಲ್ಲೋರ ಚಿತ್ತಾರ ಶಿಲೆಯಲ್ಲಿ ಅಜಂತ ಎಲ್ಲೋರ ಚಿತ್ತಾರ ಶಿಲೆಯಲ್ಲಿ ಅದೆಲ್ಲ ನಾ ಕಂಡೆ, ಅದೆಲ್ಲ ನಾ ಕಂಡೆ ಈ ತಾಜಾ ತರುಣಿಯಲ್ಲಿ, ಈ ತಾಜಾ ತನುವಿನಲ್ಲಿ. ಬೇಲೂರ ಬಾಲೇರ ಭಾರ ಕಂಬಗಳಲ್ಲಿ ಕಂಬಗಳಲ್ಲಿ ಚೆಲುವಿನ ಭರನು, ಚೆಲುವಿನ ಭರನು ಈ ತಾಜಾ ತರುಣಿಯಲ್ಲಿ ಸೊಂಪಾದ ಪದಗಳಲ್ಲಿ. ಬಳುಕುವಂತ ನಾರಿಯವಳ ಅಂದ ನೋಡ ನಿಂತಾಗ, ಚಂದ ನೋಡ ನಿಂತಾಗ, ಯಾರು ನೀನು ಎಂದು ಕೇಳುತ್ತಾವೆ ಇವಳ ಮೊಗರಿನ ಹೃದಯ ಪಾಲಕಿಯರು. ನಾಟ್ಯದಂತೆ ನಡೆಯುವಾಗ ನಡೆಯುವಾಗ ಅತ್ತಲಾಡಿ ಇತ್ತಲಾಡಿ ಇತ್ತಲಾಡಿ ಅತ್ತಲಾಡಿ ಕೀಲು ಕೊಟ್ಟ ಕುದುರೆಯಂತಾಯಿತಲ್ಲ ನನ್ನೀ ಸುಂದರಿ. ಸೊಂಟ ಪೀಠ ಸೊಂಟ ಪೀಠ ಸೊಕುಂಟು ಸಿಕ್ಕುಂಟು ಸುಕ್ಕುಂಟು ಸಿಕ್ಕುಂಟು ಈ ಸಜೀವ ಬೊಂಬೆಯಲ್ಲಿ. ಸೊಕ್ಕುಂಟು ಸಿಕ್ಕುಂಟು ಈ ಸಜೀವ ಬೊಂಬೆಯಲ್ಲಿ ಅನ್ಕುಂಟು ಡೊಣ್ಕುಂಟು ಅನ್ಕುಂಟು ಡೊಣ್ಕುಂಟು ಈ ತಾಜಾ ತರುಣಿಯಲ್ಲಿ, ಈ ನಾರಿ ನಡುವಿನಲ್ಲಿ. ಿದಾಗ ಬೆದರುತಾಳೆ ಬೆದರುತಾಳೆ ಬೆದರು ಬೊಂಬೆಯಾಗುತ್ತಾಳೆ. ಮಾತು ಬೇಡ ಮುತ್ತು ನೀಡು ಮುತ್ತು ನೀಡು ಎಂದರಿವಳು ಅದುರುತಾಳೆ ಅಂತದುಂಟ ಅನ್ನುತ್ತಾಳೆ. ತಪ್ಪಿಕೊಂಡ್ರೆ ಬಳ್ಳಿಯಂತೆ ಬಳ್ಳಿಯಂತೆ ಮೈಯನೆಲ್ಲ ಹಬ್ಬುತ್ತಾಳೆ ಉಸಿರುಗಟ್ಟಿ ಉಬ್ಬುತ್ತಾಳೆ. ಉಸಿರಿನಲ್ಲೇ ಮಾತನಾಡಿ ಮಾತನಾಡಿ ತುಟಿಯ ತಂಪು ಮಾಡಿದಾಗ ತಣಿಯುತ್ತಾಳೆ ಮಣಿಯುತ್ತಾಳೆ. ಎಲ್ಲಕ್ಕೂ ಆಶ್ಚರ್ಯ, ಎಲ್ಲಕ್ಕೂ ಆಶ್ಚರ್ಯ ಪಡುತ್ತಾಳೆ ಕ್ಷಣದಲ್ಲಿ. ಎಲ್ಲಕ್ಕೂ ಆಶ್ಚರ್ಯ ಪಡುತ್ತಾಳೆ ಕ್ಷಣದಲ್ಲಿ. ಆಶ್ಚರ್ಯ ತುಳುಕೈತೆ, ಆಶ್ಚರ್ಯ ತುಳುಕೈತೆ ಈ ತಾಜಾ ತರುಣಿಯಲ್ಲಿ, ಈ ಕಾರಂಜಿ ಕಣ್ಣಿನಲ್ಲಿ.